ಗಂಧ ಗಾಳಿ ಮಣ್ಣ ಕಂಪು ಕೀಡಿತು, ಯಾವ ಕರಿಗೆ ವರ್ಷಧಾರೆ ಫಲಿಸಿ ಚಿಗುರು ತಂದಿತು, ಅದೇ ನನ್ನ ಜನ್ಮಭೂಮಿ, ಅದೇ ನನ್ನ ಪುಣ್ಯ ಭೂಮಿ, ಅದೇ ನನ್ನ ಜನ್ಮಭೂಮಿ, ಅದೇ ನನ್ನ ಪುಣ್ಯ ಭೂಮಿ. ಇದೀಗ ಕೇಳೋಣ ಮತ್ತೊಂದು ದೇಶಭಕ್ತಿ ಗೀತೆ. ರಚನೆ ಸಿದ್ದಲಿಂಗ ಪಟ್ಟಣ ಶೆಟ್ಟಿಯವರದು, ಸಮೂಹ ಗಾನದಲ್ಲಿ. ಮಣಿಗಳು ಶ್ರೇದಾಲಂಕೃತ ಮಣ್ಣಿನ ಧಣಿಗಳು, ದಾಸ್ಯದ ಭ್ರಷ್ಟತೆ ಕಚ್ಚುವ ಪಣಿಗಳು, ನಾಳಿನ ಪ್ರಗತಿಯ ಸತ್ಯದ ಕಣಿಗಳು, ನಿಂದಿಹೆವು ತಾಯಿಯ ಸೇವೆಗೆ ನಿಂದಿಹೆವು. ಭಾರತ ಮಾತೆಯ ಕಣ್ಣಿನ ಮಣಿಗಳು ಶ್ರೇದಾಲಂಕೃತ ಮಣ್ಣಿನ ಧಣಿಗಳು, ದಾಸ್ಯದ ಭ್ರಷ್ಟತೆ ಕಚ್ಚುವ ಪಣಿಗಳು, ನಾಳಿನ ಪ್ರಗತಿಯ ಸತ್ಯದ ಕಣಿಗಳು, ನಿಂದಿಹೆವು ತಾಯಿಯ ಸೇವೆಗೆ ನಿಂದಿಹೆವು. ಚಿರ ಚಿಲುಮೆಯ ತೊರೆಗಳು, ವೈರಿಯ ಪ್ರಾಣಕ್ಕೆ ಖಡ್ಗಗಳೊರೆಗಳು, ಉತ್ಸಾಹದ ಚಿರ ಚಿಲುಮೆಯ ತೊರೆಗಳು, ವೈರಿಯ ಪ್ರಾಣಕ್ಕೆ ಖಡ್ಗಗಳೊರೆಗಳು, ಸ್ವಾತಂತ್ರ್ಯದ ನಿಜ ರಕ್ಷಕ ದೊರೆಗಳು, ಗೌರವ ಮಾನದ ಪುಣ್ಯದ ದೊರೆಗಳು, ತಂದಿಹೆವು ದೇಶಕ್ಕೆ ಘನತೆಯ ತಂದಿಹೆವು. ಮಾತೆಯ ಕಣ್ಣಿನ ಮಣಿಗಳು ಶ್ರೇದಾಲಂಕೃತ ಮಣ್ಣಿನ ಧಣಿಗಳು, ದಾಶದ ಭ್ರಷ್ಟತೆ ಕಚ್ಚುವ ಪಣಿಗಳು, ನಾಳಿನ ಪ್ರಗತಿಯ ಸತ್ಯದ ಕಣಿಗಳು, ನಿಂದಿಹೆವು ತಾಯಿಯ ಸೇವೆಗೆ ನಿಂದಿಹೆವು. ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಸಮಯ ಆಗಲಿದೆ 7 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಕಾರ್ಯಕ್ರಮ ಪ್ರಸಾರವಾಗಲಿದೆ. 7:35 ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು, 7:45 ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಕಾರ್ಯಕ್ರಮ ಮುಂದುವರಿಯಲಿದೆ. 8:00 ಚಿನ್ನರ ಸುದ್ದಿಲೋಕ, ಪ್ರಚಲಿತ ವಿದ್ಯಮಾನಗಳನ್ನೊಳಗೊಂಡ ವಾರ್ತಾ ಸಂಚಿಕೆ ಪ್ರಸಾರವಾಗಲಿದೆ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಸಹಪ್ರಸಾರದಲ್ಲಿ. ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ದೇಶದ 75ನೇ ಸ್ವಾತಂತ್ರ್ಯ ಮಹೋತ್ಸವದ ಸಂದರ್ಭದಲ್ಲಿ ಕಾಲೇಜು ಪ್ರತಿಭೆಗಳಿಗೆ ಆಕಾಶವಾಣಿಯ ವೇದಿಕೆ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಪ್ರಸ್ತುತಿ ಬೆಂಗಳೂರು ವಿಶ್ವವಿದ್ಯಾಲಯದ ಮಾಧ್ಯಮ ಸಂವಹನ ವಿಭಾಗದ ವಿದ್ಯಾರ್ಥಿನಿ ಹರಿಣಿ ಬಿ. ಕೇಳಿ ಏರ್ ನೆಕ್ಸ್ಟ್.

ನಮಗೂ ಬರ್ಬೇಕೆ, ನಮ್ಮ ಮನೆಗೆ ಬರೋ ಮಕ್ಕಳು ದಿನೇ ದಿನೇ ಈ ಲೈಫ್ ಸ್ಟೈಲ್ ಚೇಂಜಸ್ ಅಂತ ನಾವೇನ್ ಹೇಳ್ತೀವಲ್ಲ, ಅದರಿಂದ ಪಾಪ ಬರೋ ನೆಕ್ಸ್ಟ್ ಜನರೇಷನ್ ಮಕ್ಕಳಿಗೂ ಕೂಡ ಸಿಕ್ಕಾಪಟ್ಟೆ ಅಲರ್ಜಿ ಬಂದ್ಬಿಟ್ಟಿದೆ. ಹಳೆ ಕಾಲದಲ್ಲಿ ಇರ್ಲಿಲ್ಲ, ಈಗ ಯಾಕಪ್ಪ ಬಂತು? ನಮ್ ತಾತನ ಕಾಲದಲ್ಲಿ ಇರ್ಲಿಲ್ಲ, ಈಗ ಯಾಕಪ್ಪ ಬಂತು? ಹಳೆ ಕಾಲದಲ್ಲಿ ಯಾರು ಮೈಕ್ರೋವೇವ್ ಯೂಸ್ ಮಾಡಿಲ್ಲ ಕಣ್ರಿ, ಅವಾಗ ಅವಾಗ ಇದ್ದಿದ್ನ ಅವಾಗ ಅವಾಗ ತಿಂತಿದ್ರು. ಈಗ ಮೈಕ್ರೋವೇವ್ ಬಂತು, ಕ್ಯಾನ್ಸರ್ ಪ್ರಮಾಣಗಳು ಅದ್ರಲ್ಲಿ ಇದೆ ಅಂತ ಅಂದ್ಬಿಟ್ಟು ಸೈನ್ಸ್ ಅವ್ರು ಹೇಳ್ತಾರೆ, ಆದ್ರೆ ನಮ್ ಬುದ್ಧಿನೇ ಬರಲ್ಲ. ಎಷ್ಟ್ ಸರಿ ಆಫೀಸ್ಗೆ ಹೋದ್ರೇನು